ವಿದ್ಯಾರ್ಥಿಗಳೇ, ಪರೀಕ್ಷೆ ಭಯ ಬೇಡ. ಈ ತಿಂಗಳ 28ರಿಂದ ನಡೆಯುವ SSLC ಪರೀಕ್ಷೆಗೆ ಆಕಾಶವಾಣಿಯಲ್ಲಿ ಪರೀಕ್ಷಾ ಸಿದ್ಧತೆಯ ಸರಣಿಯ ಪ್ರಸಾರ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 2:35-3 ಗಂಟೆಯವರೆಗೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ. ಇದರ ಪುನರ್ ಪ್ರಸಾರ FM ರೈನ್ಬೋ 101.3 ಸಂಜೆ 5:30. ಇದಲ್ಲದೆ ಆಕಾಶವಾಣಿ ಬೆಂಗಳೂರು ಯೂಟ್ಯೂಬ್ನಲ್ಲೂ ಸಹ ಇದು ಲಭ್ಯ. ನುರಿತ ಶಿಕ್ಷಕರು, ಮನೋವೈದ್ಯರು, ಅಧಿಕಾರಿಗಳು ಕೊನೆ ಹಂತದಲ್ಲಿ ಪ್ರಶ್ನೆ ಪತ್ರಿಕೆ ಬಿಡಿಸುವ ಕ್ರಮ, ಸಮಯ ನಿರ್ವಹಣೆ, ಅಭ್ಯಾಸದ ಕ್ರಮದ ಬಗ್ಗೆ ವಿವರವಾದ ಮಾಹಿತಿ ನೀಡಲಿದ್ದಾರೆ. ಕೇಳಿ ಪರೀಕ್ಷಾ ಸಿದ್ಧತಾ ಸರಣಿ March 7-22 ಆಕಾಶವಾಣಿಯಲ್ಲಿ. ಪ್ರಾಯೋಜಕರು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ, ಬೆಂಗಳೂರು. ಆಕಾಶವಾಣಿ ರಾಯಚೂರು FM ಕೇಂದ್ರ, ಸಮಯ 6:51. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ನೆಲ ಜಲ ಅನಲ ನಿಲ ಆಗಸಗಳ ಚೈತನ್ಯವ ಹಿಡಿದು ಸೃಷ್ಟಿ ಚಕ್ರ ಸಾವಯವ ರಹಸ್ಯದ ಮಂತ್ರ ಸಿದ್ಧಿ ಪಡೆದು ಸಮಷ್ಟಿ ಸುಖಕ್ಕೆ ತಾ ಹಂಬಲಿಸುತ ಸಹಜೀವಿಯ ಸಖನಾಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಆರೋಗ್ಯಕ್ಕೆ ಸುದೆ ಹರಿಸಿ ವಶವಾಗದೆ ಬಳ ಸಂಚಿನ ಹೊಸ ಹೊಸತೆನ್ನುವ ವಂಚನೆಗೆ ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ. ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ. ನೇಗಿಲ ಯೋಗಿ. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರ ಇವತ್ತಿನ ಕಾರ್ಯಕ್ರಮದಲ್ಲಿ ರಾಯಚೂರು ತಾಲೂಕಿನ ಬಿಚ್ಚಾಲಿ ಗ್ರಾಮದ ಪರಶುರಾಮನ್ಗೌಡ ಅವರ ತೋಟಗಾರಿಕೆ ಅನುಭವಗಳನ್ನು ಕೇಳಿದಿರಿ. ಹವಾಮಾನಾಧಾರಿತ ಕೃಷಿ ಸಲಹೆಗಳು, ನಂತರ ಹೆಚ್ ಕೃಷ್ಣಯ್ಯ ಹಾಗೂ ಸಂಗಡಿಗರಿಂದ ಜನಪದ ಗೀತೆಗಳನ್ನು ಕೇಳಬಹುದು. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇವತ್ತಿನ ನಮ್ಮ ಕಿಸಾನ್ ವಾಣಿ ರೈತರು ರಾಯಚೂರು ತಾಲೂಕು ಎಲೆಬಿಚ್ಚಾಲೆ ಗ್ರಾಮದ ಪರಶುರಾಮಗೌಡ ಅವರು. ಇವರು 25 ಎಕರೆ ನೀರಾವರಿ ಇದೆ, ಗದ್ದೆ ಸುಮಾರು ಕ್ಷೇತ್ರದಲ್ಲಿ ಗದ್ದೆ ಭತ್ತವನ್ನು ಬೆಳೀತಾ ಇದ್ದಾರೆ. ಇತ್ತೀಚೆಗೆ ಅವರು ಪಪ್ಪಾಯ ಮತ್ತು ಬಾಳೆ ಬೇಸಾಯದಲ್ಲಿ ತೊಡಗಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಪಪ್ಪಾಯ ಮತ್ತು ಬಾಳೆ ಬೇಸಾಯದ ಅನುಭವಗಳನ್ನು ನಮ್ಮ ರೈತರೊಂದಿಗೆ ಪರಶುರಾಮಗೌಡವರು ಹಂಚ್ಕೋತಿದ್ದಾರೆ. ಪರಶುರಾಮಗೌಡ್ರೆ, ತಾವು ಶಾಲೆ ಅದು ಎಲ್ಲಿ ತನಕ ಓದಿರಿ? ಸರ್, PUC ಸೆಕೆಂಡ್ ಇಯರ್ವರೆಗೆ ಓದಿನಿ ಸರ್. ಒಕ್ಕಲ್ತನ ನಿಮ್ಮ ಮನೆತನದ ಉದ್ಯೋಗ? ಹೌದು ಸರ್. ಹೇಗೆ ನೀವು ನಿಮ್ಮ ತಂದೆಯವರು ಏನೇನು ಇಂಪ್ರೂವ್ಮೆಂಟ್ ಮಾಡ್ಕೋದ್ರೆ ನಿಮ್ಮ ಒಕ್ಕಲ್ತನದಲ್ಲಿ? ನಿಮ್ಮ ತಂದೆಯವರಾದ್ಮೇಲೆ? ನಮ್ಮ ತಂದೆಯವರಾದ್ಮೇಲೆ ನಾನು ಅದೇ ರೀತಿಯಾಗಿ ಅವರು ರೀತಿಯಿಂದಲೇ ನಾನು ಒಕ್ಕಲ್ತನ ಮಾಡಕತ್ತೀನಿ ಸರ್. ಮೊದಲು ನೀರಾವರಿ ಇತ್ತು ಅವ್ರದ್ದೆಲ್ಲ? ಅವ್ರದ್ದು ನೀರಾವರಿ ಇತ್ತು ಸರ್. ಈಗ ಬಾಳೆ ಮತ್ತು ಪಪ್ಪಾಯಕ್ಕೆ ಬರೋಣಂತ. ಬಾಳೆ ಮತ್ತು ಪಪ್ಪಾಯ ಎಷ್ಟೆಷ್ಟು ಎಕರೆ ಇದೆ ತಮ್ಮದು? ಸರ್, 3 ಎಕರೆ 11 ಗುಂಟೆ ಪಪ್ಪಾಯ ಇದೆ ಸರ್. 1-2 ಎಕರೆ ಬಾಳೆ ತೋಟ ಇದೆ. ಆಮೇಲೆ 1-4 ಎಕರೆ ಹತ್ತಿ ಹಾಕಿನಿ. 1 ಎಕರೆ ಮೆಣಸಿನ ತೋಟ ಇಟ್ಟಿನಿ. ಬಾಳೆಯನ್ನು ಎಷ್ಟು ವರ್ಷದಿಂದ ಬೇಸಾಯ ಮಾಡ್ತಾ ಇದ್ದೀರಿ? ಇದು 5ನೇ ವರ್ಷ ಸರ್, ಈ ವರ್ಷ ಬಾಳೆ ತೋಟ. ಈಗ ನೋಡ್ರಿ, ಬಾಳೆಗೆ ನೀರು ಭಾಳ ಬೇಕು, ನೀರಿದ್ರೆ ಮಾತ್ರ ಬಾಳೆ ಚೆನ್ನಾಗಿ ಬರ್ತದೆ ಅಂತ ಹೇಳ್ತಾರೆ. ನಾವು ನೀರಿನ ಅನುಕೂಲತೆ ಹೇಗೆ ಮಾಡ್ಕೊಂಡಿರಿ? ಸರ್, ಒಳಗೆ ಪಂಪ್ ಸೆಟ್ ಇದೆ ಸರ್. ಒಳಗೆ ನೀರಾವರಿ ಪಂಪ್ ಸೆಟ್ ಇಟ್ಟು ಲಿಫ್ಟ್ ಮಾಡ್ಕೊಂಡಿವಿ ಸರ್. 5 ವರ್ಷದಿಂದ ಬಾಳೆ ಬೇಸಾಯ ಮಾಡ್ತಾ ಇದ್ದೀರಿ. ಈ ಭಾಗದಲ್ಲಿ ಬಾಳೆ ಭಾಳ ಕಡಿಮೆ, ಅಪರೂಪ ಅಂತ ಹೇಳ್ಬೋದು ನಮ್ಮ ರಾಯಚೂರು ತಾಲೂಕಿನಲ್ಲಿ. ಯಾಕೆ ಬಾಳೆ ಬೇಸಾಯ ಮಾಡ್ಬೇಕಂತೇಳಿ ತಮಗೆ ವಿಚಾರ ಬಂತು? ಸರ್ ಬಾಳೆ ತೋಟ ಇವ ಸದ್ಯದಲ್ಲಿ ಗದ್ದೆ ಭತ್ತದಲ್ಲಿ ಭಾಳ ಎಫೆಕ್ಟ್ ಆಗುತ್ತೆ ಸರ್. ಹೆಚ್ಚು ಕಮ್ಮಿ ಒಂದು ಕಬ್ಬು ಮೊದಲು ನಮ್ಮೂರಿಂದ ಒಂದು ಲೆಕ್ಕಕ್ಕೆ ಒಂದು ಎಲೆ ತೋಟ ಕಬ್ಬು ಬಾಳೆ ತೋಟ ಇದೇ ಮೂರು ಮೂರು ಮೊದಲಿದ್ದು ಸರ್. ನಾವು ಸುಮಾರು ಬಿಚ್ಚಲಿಯಲ್ಲಿ 82 ಒಂದು ಸುಮಾರು 1,500 ಬೆಲ್ಲ ಮಾಡ್ತಿದ್ವಿ ಎಲ್ಲರೂ ನಮ್ಮ ರೈತರು ನಾವು ಎಲ್ಲರೂ ಕೇಳಿ. ಇವಾಗ ಲೇಬರ್ ಪ್ರಾಬ್ಲಮ್ಲಿದ್ದ ನಾವು ಅದು ಬೆಲ್ಲ ಮಾಡೋಕೆ ಆಗವಲ್ದು. ಆಮೇಲೆ ಬಾಳೆ ತೋಟ ಕೂಡ ಇತ್ತೀಚೆಗೆ ಈ ಒಂದು 4-5 ಸ್ಟಾರ್ಟ್ ಆಗಿದೆ. ಇಷ್ಟಕ್ಕೆ ಮೊದಲು ಸುಮಾರು 50 ಕೂಡ ಬಾಳೆ ತೋಟಗಳಿಗೂ ಇರಿ ಮೇಂಟೆನೆನ್ಸ್ ಮಾಡ್ಕೊಂಡು. ಅಂದ್ರೆ ನಿಮ್ಮ ಊರಿಗೆ ಬಾಳೆ ಏನು ಹೊಸದಲ್ಲ, ಇದು ಮೊದಲು ಹಳೆ ಬೆಳೆ ಮೊದಲು ಬೆಳೀತಾ ಇದ್ರು? ಹಳೆ ಬೆಳೆ ಸರ್, ಎಲೆ ತೋಟ ಬಾಳೆ ತೋಟ ಕಬ್ಬು ಮೇನು ಅಸಲು ಮೂಲ ಬೆಳೆ ಇಲ್ಲಿ. ಈಗ ಬಾಳೆ ಹೇಳಿದ್ರೆ ತಾವು ಯಾವ ಒಂದು ತಳಿಯನ್ನು ಹಾಕಿದಿರಿ, ಹೇಗೆ ಅನಿಸ್ತದೆ ನಿಮಗೆ ಇಳುವರಿದು ಹೇಗೆ ಬರಾಕತ್ತದ, ಮಾರಾಟದ ಹೇಗೆ ಮಾಡ್ತದೆ ಬಾಳೆಯನ್ನು? ಸರ್ ಇಲ್ಲಿ ಮಾನ್ವಿ ಕಂಪ್ಲಿ ಹೊಸಪೇಟು ಆ ಸೈಡು ವ್ಯಾಪಾರ ಅದ ಸರ್. ಇದು ಹಸಿರು ಬಾಳೆಗಷ್ಟು ಈ ರಾಯಚೂರು ಮಾರ್ಕೆಟ್ಗೆ ಹೋಗೋದಲ್ಲ ಸರ್ ಇದು ಇದು ಈ ಜವಾರಿ ಬಾಳೆ ಕಂಪ್ಲಿ ಬಾಳೆ. ನಾವು ಹೆಚ್ಚು ಕಮ್ಮಿ ಮಾನ್ವಿ ಹೊಸಪೇಟೆಗೆ ಹೋಗ್ತೀವಿ ಸರ್. ಹೇಗೆ ನಿಮಗೆ ಕೆ ಜಿ ರೇಟ್ ಮಾರ್ತಾ ಇದೆಯಾ ಅಥವಾ ಗೊನೆ ರೇಟ್ ಮಾರ್ತಾ ಇದೆ ಹೇಗೆ? ಸದ್ಯದಲ್ಲಿ ಗೊನೆ ರೇಟ್ ಮಾಡಕತ್ತೀವಿ ಸರ್. ಒಂದು ಗೊನೆ 200 ಹೋಗ್ತದೆ ಸರ್. ಹೌದು ಸರ್. ಅಗ್ದಿ ದೊಡ್ಡ ರೇಟ್ ಅಂತಂದ್ರೆ ಎಲ್ಲಿ ತನಕ ಮಾರಿದೆ ನಿಮ್ದು ಬಾಳೆ ಸರ್? ಈ ಇತ್ತೀಚಿನ ದಿನದಲ್ಲಿ ಇದೇ ದೊಡ್ಡ ರೇಟ್ ಸರ್, 200 ಮಹಾ ರೇಟು. ಕಾಯಿ ಇರ್ತಾವ ಸರ್ ಅದಕ್ಕೆ. 3 ಬಾಳೆ ಇದೆಯಲ್ಲ ತಮ್ಮದು, ಹೇಗೆ ಅನಿಸ್ತದೆ ನಿಮಗೆ ಖರ್ಚು ವೆಚ್ಚಗಳನ್ನು ನೋಡಿದರೆ ಬಾಳೆ ಒಂದು ಒಳ್ಳೆಯ ಲಾಭ ಅನಿಸ್ತಾ ಇದೆಯಾ ಸರ್? ಗಾಳಿಯಿಂದ ತಪ್ಪಿರಿ ಅದರಷ್ಟು ಉತ್ತಮವಾದ ಬೆಳೆ ಯಾವುದಿಲ್ಲ ಅಂತ ನಾನು ಹೇಳ್ತೀನಿ ಸರ್. ಇದಕ್ಕೆ ಏನು ಕೀಟ ರೋಗ ಎಣ್ಣೆ ಹೊಡೆದು ಏನಿಲ್ಲ ಈ ಜವಾರಿ ಬಾಳೆ? ಅದಕ್ಕೆ ಅಸಲು ರೋಗ ರುಜುಗಳು ಭಾಳ ಕಮ್ಮಿ ಸರ್. ಕಂಪ್ಲಿ ಬಾಳೆ ಅಂದಾಗ ತರ ತಿನ್ಲಿಕ್ಕೆ ಹುಳಿ ಹುಳಿ ಆಗಿರುತ್ತೆ ಅಂತ ಹೇಳ್ತಿರ್ತಾರೆ, ಅಷ್ಟು ಇಷ್ಟಪಡೋದಿಲ್ಲ, ಸ್ವೀಟ್ ಇರಲ್ಲ ಅಂತ ಹೇಳ್ತಿರ್ತಾರೆ. ಹೇಗೆ ಜನ ಇದನ್ನು ಇಷ್ಟಪಡ್ತಾರೆ ತಿನ್ಲಿಕ್ಕೆ? ಸರ್ ಒಂದು ಲೆಕ್ಕಕ್ಕೆ ಬೇಕಾದ್ರೆ ಮೊದಲು ಮೂಲ ಇದು ನಡುವಂತಲೆ ಬಂದಿದ್ದು ಇದು ಹಸಿರು ಬಾಳೆ. ಮೊದಲಿದ್ದ ಈ ಜವಾರಿ ಬಾಳೆನೇ ಮುಖ್ಯ. ಇವಾಗ ಅದು ಆಯುರ್ವೇದಿಕ ಪಂಡಿತರು ಡಾಕ್ಟರ್ಗಳು ಹೇಳ್ತಾರ ಈ ಒಂದು ಜವಾರಿ ಬಾಳೆ ತಿನ್ನಲಿದ್ದ ಸ್ವಲ್ಪ ಶುಗರ್ ಕೂಡ ಸ್ವಲ್ಪ ಶುಗರ್ ಇದ್ದವ್ರಿಗೆ ಕೂಡ ಇದು ಸ್ವಲ್ಪ ಕಡಿಮೆ ಆಗೋ ಚಾನ್ಸಸ್ ಜಾಸ್ತಿ ಐತೆ ಅಂತ ಹೇಳ್ತಾರೆ. ಬಾಳೆಹಣ್ಣನ್ನು ತಿನ್ನಬಾರ್ದು ಶುಗರ್ ಇದ್ದವ್ರು, ಆದರೆ ಈ ಒಂದು ಜವಾರಿ ಬಾಳೆಹಣ್ಣು ತಿನ್ನೋದ್ರಿಂದ ಏನು ಕೆಟ್ಟ ಪರಿಣಾಮ ಆಗೋದಿಲ್ಲ ಶುಗರ್ ಇದ್ದವ್ರಿಗೆ? ಆಗೋದಿಲ್ಲ ಸರ್, ಆಗೋದಿಲ್ಲ. ಈಗ ಬಾಳೆ ಹೇಗೆ ಬರ್ತಾ ಇದೆ, ಪ್ರತಿ ವಾರ ಎಷ್ಟೆಷ್ಟು ಮಾರ್ತಾ ಇರ್ತೀರಿ, ಎಷ್ಟೆಷ್ಟು ಒಂದು ಟನ್ನು ಅಥವಾ ಗೊನೆಗಳು ಬರ್ತಾ ಇರ್ತವೆ ಸರ್? ಅದು ಸ್ಟಾರ್ಟ್ ಆಗೋದು ನಮ್ಗೆ ನವಂಬರ್ ತಿಂಗಳಿಂದ ಮಾರ್ಚ್ ಎಂಡ್ವರೆಗೆ ಏಪ್ರಿಲ್ವರೆಗೆ ಗೊನೆ ಬರೋದು. ಅಷ್ಟರೊಳಗೆ ನಾವು ಈ ಫೆಬ್ರವರಿ ಮಾರ್ಚ್ ಒಳಗೆ ನಾವು ಗೊನೆಗಳು ಫಸಲು ಚಲೋ ಬಂದು ಮಾಡ್ಕೊಂಡ್ರೆ ಉಳಿತೀವಿ. ಈ ಗಾಳಿ ಫೆಬ್ರವರಿ ಮಾರ್ಚ್ನ ಗಾಳಿ ಜಾಸ್ತಿ ಬಂತಂದ್ರೆ ಕಂಪ್ಲೀಟ್ ನಾಶನಾಗ ಉದಾಹರಣೆಗಳು ಅವು ಸರ್. ಹೇಗೆ ಇದು G9 ಬಾಳೆ ಥರ ಎಲ್ಲ ಗಡಗಳು ಬಿದ್ದು ಬಿಡ್ತಾವೆ ಕೆಳಗೆ? ಇಲ್ಲ ಸರ್, ಈ G9 ಇದಕ್ಕೆ ಭಾಳ ಫರಕ್ ಆದ ಸರ್. ಇಲ್ಲಿ ನಮ್ಮ G9 ಬಾಳೆ ನಮ್ಮಲ್ಲಿ ನಮ್ಮೂರು ಸೆಟ್ ಆಗ್ತಾ ಇಲ್ಲ. ಅದು ನಾವು ಹಿಂದೆ ಕೂಡ ಮೋಸ್ಟ್ ಒಂದು 15 ಕೆಳಗೆ ನಾವು ಬಾಳೆ ತೋಟ ಇಟ್ಟಿವಿ G9, ಆದರೆ ಇದರಷ್ಟು ಚೆನ್ನಾಗಿ ಬೆಳೆ ಅದು ಬರೋದಿಲ್ಲ. ನಮ್ಮೂರು ಸೆಟ್ ಆಗ್ತಾ ಇಲ್ಲ ನಮ್ಮೂರಿಗೆ ಅದು. ಅಂದರೆ ಇದು ಮಳೆ ಗಾಳೆ ಬಂದರೂ ಗಿಡ ಏನೋ ಬೀಳೋದಿಲ್ಲ ಅದ್ರ ಗತೆ ಸರ್? ಇದು G9 ಬಾಳೆಕಿನ ಇದು ಎತ್ತರ ಜಾಸ್ತಿ ಹೋಗ್ತದೆ, ಆದರೆ ಫೆಬ್ರವರಿ ಮಾರ್ಚ್ ಒಳಗೆ ನಾವು ಕಟಿಂಗ್ ಮಾಡ್ಕೊಂಡ್ರೆ ಮಾತ್ರ ಉಳಿತಾವೆ ಸರ್. ಇಲ್ಲಿದ್ರೆ ಮಾತ್ರ ಇದು ಕಂಪಲ್ಸರಿ ಅದಕ್ಕಿಂತ ಜಾಸ್ತಿ ಹೋಗ್ತದೆ ಬೆಳೆ. ಆದರೆ ಅದು ಒಂದು ವರ್ಷದ ಒಂದು G9 ಹಾಕಿದ್ರೆ ಒಂದೇ ವರ್ಷ ಬೆಳೆ. ಇದು ಸುಮಾರು ನಾನು ಹೇಳ್ತೀನಲ್ಲ ಸರ್, ಹೊಸಪೇಟೆಯಲ್ಲಿ ಒಬ್ಬ ರೈತ ಇವತ್ತಿಗೂ 32 ವರ್ಷ ಕಂಟಿನ್ಯೂ ಅದೇ ಜವಾರಿ ಬಾಳೆದ 32 ವರ್ಷ ಸತ್ತವಾಗಿ ಅದೇ ಭೂಮಿಗ ಬಗಳಗ ಮರಿಗಳು ಬಿಟ್ಟು ಬೆಳೆಸಿದ ಉದಾಹರಣೆಗಳು ಅವು ಸರ್. ಹೇಗೆ ಇದನ್ನು 30 ಬರ್ತದೆ ಅಂತ ಹೇಳ್ತಿರ್ತಾವೆ, ಇದಕ್ಕೆ ಮೇಂಟೆನೆನ್ಸ್ ಏನೇನು ಮಾಡಬೇಕಾಗತ್ತೆ ಬಾಳೆಗೆ ಅಷ್ಟು ವರ್ಷ ಬರಬೇಕಂದ್ರೆ? ಯಾವ ರೀತಿ ಇದಕ್ಕೆ ಬೇಸಾಯ ಕ್ರಮ ಇರ್ಬೋದು, ಉಪಚಾರ ಏನು ಕೇರ್ ತಗೋಬೇಕಾಗತ್ತೆ ಬಾಳೆಗೆ? ಸರ್ ಸ್ಟಾರ್ಟಿಂಗ್ ವರ್ಷ ನನ್ನ ಕೇಳಿದರೆ ಮರಿಗಳು ತೆಗಿಡೋದೇ ಒಂದು ದೊಡ್ಡ ಇದು. ಆಮೇಲೆ 2-3 ಎಂಡೆ ಗೊಬ್ಬರ ಹಾಕೋದು, ಟೈಮ್ ಟು ಟೈಮ್ ಮರಿಗಳು ಸೈಡ್ ಕೊಯ್ಯೋದು, ಏನು ಸರ್ ಇನ್ನು ಕೈ ಗೊಬ್ಬರ ಇಷ್ಟು ಮಾತ್ರ. ಇದಕ್ಕಿಂತ ಹೆಚ್ಚಿಗೆ ಅವಶ್ಯಕತೆ ಇಲ್ಲ ಸರ್. ಮರಿಗಳಂತಂದ್ರೆ ಎಷ್ಟು ಮರಿಗಳನ್ನ ಬಿಡ್ತೀರಿ? ಭಾಳಷ್ಟು ಮರಿಗಳು ಬಿಡ್ತಿರ್ತಾವೆ, ಹೆಂಗೆ ಹೊಡಿತಾ ಇರ್ತಾವೆ, ಹೆಂಗೆ ತಿಂಗಳ ಎಷ್ಟು ಬಿಡ್ತಾರೆ? ಮೊಗ ಕಾರ್ತಿಯಾಗ ಬಿಡ್ತಾರೆ ಸರ್, ಅಕ್ಟೋಬರ್ ನವಂಬರ್ ತಿಂಗಳಾಗ ಮರಿಗಳು ಬಿಡ್ತಾರೆ. ನನಗೆ ತಿಳಿದಷ್ಟು ಮಟ್ಟಿಗೆ ಅದು ಆ ಸೈಡ್ ಇದ್ದ ಮರಿಗಳೆಲ್ಲ ಅವಲ್ಲಿ ಕ್ವಾರೆ ಮಳೆ ಅಂತ ಗೊತ್ತಾಗಿಬಿಡ್ತದೆ ಸರ್ ನಮ್ಗೆ, ಯಾವುದು ಚೆನ್ನಾಗಿ ಗ್ರೋತ್ ಚಲೋ ಐತೆ ಅದನ್ನು ನೋಡಿ ನಾವು ಬಿಡ್ತೀವಿ ಸರ್. ಹೇಗೆ 1 ಖರ್ಚು ವೆಚ್ಚ, ಒಂದು ಬಾಳೆ ಸುಮಾರು 3 ಇಳುವರಿ ಪಡ್ಕೊಳಕತ್ತೀರಿ, ಖರ್ಚು ವೆಚ್ಚಗಳ 1 ನೋಡಿದರೆ ಎಷ್ಟು ಲಾಭ ಆಗುತ್ತೆ 1 ಬಾಳೆಯಿಂದ ತಮಗೆ? ಸ್ಟಾರ್ಟಿಂಗ್ನಲ್ಲಿ ಎಕರೆಗೆ 40-45 ಖರ್ಚು ಬರ್ತದೆ ಸರ್. 2 ವರ್ಷ ಭಾಳ ಕಮ್ಮಿ ಸರ್, ಎಕರೆ 20-25 ಹೆಚ್ಚಿಗೆ ಬರಲ್ಲ ಸರ್. ಹೇಗೆ ಇಳುವರಿ ಮತ್ತು ಮಾರಾಟ ಎಲ್ಲ ನೋಡಿದರೆ ಲಾಭ ಎಷ್ಟು ತಪ್ಪಿರು? 60-70 ಉಳಿತೀನಿ ನೋಡಿ ಸರ್, ಒಂದು ಪ್ರತಿ ಒಂದು ವರ್ಷಕ್ಕೆ 60-70 ಉಳಿತೀನಿ, ಇದು ಗ್ಯಾರಂಟಿ ಹೇಳ್ಬೋದು ಸರ್. ಬಾಳೆಯಲ್ಲಿ ನಿಮ್ಗೆ ಏನಾದರೂ ಮಾರುಕಟ್ಟೆ ಸಮಸ್ಯೆ ಏನಾಗಿದೆ? ಇಲ್ಲ ಇಲ್ಲ ಸರ್, ಇದು ಸದ್ಯದಲ್ಲಿ ಅಂತ ನಮ್ಮ ಮಾರ್ಕೆಟ್ ಭಾಳ ಕಮ್ಮಿ ಇದೆಲ್ಲ, ಬಾಳೆ ತೋಟ ಬೆಳೆಸೋರು ಕಮ್ಮಿ ಇಲ್ಲ, ಹೀಗಾಗಿ ಅದು ಮಾರ್ಕೆಟು ಅಷ್ಟು ನಮಗೇನು ಎಫೆಕ್ಟ್ ಅನಿಸಲ್ಲ. ಇದಕ್ಕೆ ಬಾಳೆಗೆ ಗೊಬ್ಬರದ ಎಷ್ಟೆಷ್ಟು ಸಲ ಹಾಕ್ತೀರಿ ಒಂದು ವರ್ಷದಲ್ಲಿ? ಯಾವ ಗೊಬ್ಬರ ಹಾಕ್ತೀರಿ, ಎಷ್ಟೆಷ್ಟು ಹಾಕ್ತೀರಿ ವರ್ಷದಲ್ಲಿ? ಸರ್ ಎಕರೆಗೆ ಒಂದು 5 ಟ್ರ್ಯಾಕ್ಟರ್ ಅಂದರೆ 25 ಬಂಡಿ ಎಂಡೆ ಗೊಬ್ಬರ ಮತ್ತು ಒಂದು 10 ಚೀಲ ಕಾಂಪ್ಲೆಕ್ಸು ಪೊಟ್ಯಾಸು ವೀರ್ಯ ವರ್ಷದಲ್ಲಿ ಸರ್ 2 ಸಲ ಹಾಕ್ತೀವಿ ಸರ್ 2 ಸಲ ಹಾಕ್ತೀವಿ ನೀರಿಂದು ನೀರು ನಿರ್ವಹಣೆ ಹೇಗೆ ಭಾಳ ನೀರು ಭಾಳ ಬೇಕು ಅಂತ ಹೇಳ್ತಾರೆ ಸರ್ ಬ್ಯಾಸಿಗೆ ಮಾತ್ರ ಕಂಪಲ್ಸರಿ ನೀರು ಪ್ರತಿ 10 ದಿವ್ಸಕ್ಕೆ ಒಂದ್ಸಲ ಕಂಪಲ್ಸರಿ ಹರಿಸ್ಬೇಕು ಸರ್ ಹೌದು ಸರ್ ಕಂಪ ಭೂಮಿ ಸರ್ ಹೇಗೆ ನೀರಾವರಿ ಏನು ಡ್ರಿಪ್ ಮಾಡ್ಕೊಂಡಿರಿ ಹಂಗೆ ಹರಿ ನೀರು ಮಾಡ್ತಾರೆ ಹೇಗೆ ಸರ್ ಇಲ್ಲ ಖಾಲಿ ಗುಂಟೆ ಗುಂಟೆ ಬಿಡ್ತೀವಿ ಸರ್ ನೀರು ಹೇಗೆ ಬಾಳೆ ನಿಮಗೆ ಒಳ್ಳೆಯ ಒಂದು ನೆಮ್ಮದಿ ತಂದಿದೆ ಬಾಳೆ ಬೇಸಾಯ ಏನು ರಿಸ್ಕ್ ಇಲ್ಲದಂಥ ಬೆಳೆ ಅಂತೀರಾ ರಿಸ್ಕ್ ಅಂತೂ ನನಗೆ ಕಂಡು ಬಂದಿಲ್ಲ ನೋಡಿ ಸರ್ ಎಷ್ಟು ನನಗೆ ಬಾಳೆ ಗಾಳಿ ಬಂದು ಹೋದರೂ ಕೂಡ ಅದ್ರ ಕಡೆಯಿಂದ ನನಗೆ ಎಫೆಕ್ಟ್ ಅದು ಆಗಿಲ್ಲ ಸರ್ ಆದರೂ ಕೂಡ ತಡ್ಕೊಂಬ ಶಕ್ತಿ ಕೊಟ್ಟ ದೇವರು ಈಗ ಬಾಳೆ ಗೊಣೆಯನ್ನು ಕಡಿದ ಮೇಲೆ ಬಾಳೆ ದಿಂಡು ಬರ್ತತ್ತ ಸಿಪ್ಪಿಗಳು ಸಾಕಷ್ಟು ಬರ್ತತ್ತ ಅದರೆಲ್ಲ ಕಟ್ ಮಾಡಿದ್ದು ಎಲ್ಲ ಸೆರೆಗಳು ಬರ್ತವೆ ಬಾಳೆಯಲ್ಲಿ ಅದನ್ನೆಲ್ಲ ಏನು ಮಾಡ್ತಿರ್ತಾವೆ ಸರ್ ಸಣ್ಣ ಸಣ್ಣ ಕಟ್ ಮಾಡಿ ಹೊಲಕ್ಕೆ ಹಾಸಿ ಬಿಡ್ತೀವಿ ಸರ್ ಅದಕ್ಕೆ ಸಲ ತುಂಡು ತುಂಡು ಮಾಡಿ ತೋಟದಲ್ಲೇ ಬಿಟ್ಬಿಡ್ತೀವಿ ಅದೇ ಕೊಯ್ತು ಬಿಡ್ತದ ಈಗ ಇತ್ತೀಚೆಗೆ ಬಾಳೆದಿಂಡನ್ನು ದನಗಳಿಗೂ ಹಾಕ್ತಾ ಇದ್ದಾರೆ ಅಂತ ಕೇಳಿದೆ ನಾನು ದನಗಳು ತಿಂತಾವೆ ಹೇಗೆ ತಿನ್ನೋದಿಲ್ಲ ಸರ್ ತಿನ್ನೋದಿಲ್ಲ ಸರ್ ಹೋಗಿರ್ತದೆ ಸರ್ ಬಾಳೆದೆಲೆ ಎಲ್ಲಿ ತಿನ್ನೋದಿಲ್ಲ ಸರ್ ಒಂದು ತಿಂದ್ರೆ ಒಂದು ಎಲೆ ಎಡೆಯಲ್ಲಿ ತಿಂತದೆ ಸರ್ ಬಾಳೆದಿಂಡು ಬಾಳೆದಿಂಡು ಇನ್ನೂ ಹೋಗಿರ್ತದೆ ಸರ್ ಅದು ಇನ್ನೂ ಹೋಗಿರ್ತದೆ ಸರ್ ತಿನ್ನಲ್ಲ ಸರ್ ಈಗ ಪಪ್ಪಾಯಾಗೆ ಬರೋಣ ಪಪ್ಪಾಯ ಯಾಕೆ ತಾವು ಪಪ್ಪಾಯ ಬೇಸಾಯಕ್ಕೆ ಬಂದರೆ ಸರ್ ಏನಿಲ್ಲ ಸರ್ ಇವಾಗ ಗದ್ದೆಯಲ್ಲಿ ಹತ್ತಿಯಲ್ಲಿ ಮೆಣಸಿನ ತೋಟದಲ್ಲಿ ಸ್ವಲ್ಪ ಹುಳುಗಳು ಅವಳು ಜಾಸ್ತಿ ಆಯಿತು ಹೊಸ ಪ್ರಯೋಗ ಮಾಡೋಣ ಎಂಬ ಒಂದು ಉದ್ದೇಶದಿಂದ ನಾವು ಈ ವರ್ಷ ಪಪ್ಪಾಯಿಗೆ ಬಂದೀವಿ ಹೇಗೆ ಪಪ್ಪಾಯಿ ನಿಮ್ಮ ಊರಲ್ಲೆಲ್ಲ ಎಲೆ ಬಿಚ್ಚಲಲ್ಲಿ ಭಾಳಷ್ಟು ಬೆಳೀತಾ ಇದ್ದಾರೆ 10 ಎಕರೆ ಅದು ಸರ್ ಸದ್ಯದಲ್ಲಿ 12 ಎಕರೆ ಅದು ಸರ್ ನೀವು ಮೊದಲು ಅನುಭವ ಇದೆ ಪಪ್ಪಾಯಿ ನಿಮಗೆ ಮೊದಲು ಯಾವಾಗ ಹಾಕಿದ್ರೆ ಇಲ್ಲ ಸರ್ ಇದೇ ವರ್ಷ ಯಾವ ತಳಿ ಆಯ್ಕೆ ಮಾಡ್ಕೊಂಡ್ರಿ 8 ಎಕರೆ ಹಾಕಿರಿ ಎಷ್ಟೆಷ್ಟು ಅಂತರ ಕೊಟ್ಟು ಹಚ್ಚಿರಿ ಹೇಗೆ ಪಪ್ಪಾಯ ಅನಿಸುತ್ತೆ ನಿಮಗೆ ಬೆಳೆ ಹೇಗೆ ಬಂದಿದೆ ಅದು 7 ಫೀಟ್ ಅಂತರ ಸರ್ 7 ಫೀಟ್ 7.5 ಫೀಟು ಆಮೇಲೆ ರಾಣಿ ಅಂತ ಕಸಿ ಆ ರಾಣಿ ಅಂತ ಕಸಿ ಅನಂತಪುರ ನಮ್ಮ ಏರಿಯಾಗೆ ಸೆಟ್ ಆಗಿದೆ ಅದನ್ನೇ ಹಾಕಿವಿ ಸರ್ ನಾವು ಹೇಗೆ ನೀರಾವರಿ ಮತ್ತು ತೋಟಗಾರಿಕೆ ಇಲಾಖೆಯಿಂದ ಅನುಕೂಲತೆಗಳು ಏನೇನು ಸಿಗ್ತಾ ನಮಗೆ ಸರ್ ತೋಟಗಾರಿಕೆಯಿಂದ ಎಲ್ಲ ರೀತಿ ಸೌಲಭ್ಯ ಸಿಕ್ಕದೆ ಸರ್ ಏನೇನು ಎಲ್ಲ ರೀತಿ ಸೌಲಭ್ಯ ಅಂದರೆ ಏನೇನು ಸಿಕ್ತು ಅದು ಲೇಬರ್ದು ಖರ್ಚುಗಳು ಕೊಟ್ಟಾರೆ ಸರ್ ಉದ್ಯೋಗ ಖಾತ್ರಿಗಳು ಸರ್ ಅಂದರೆ 3 ಎಕರೆ ಎಷ್ಟು ಪಪ್ಪಾಯ ನಿಮ್ಮದು 3 ಎಕರೆ 11 ಗುಂಟೆ ಇದೆ ಸರ್ ಅಂದರೆ 3 ಎಕರೆ 11 ಗುಂಟೆ ಉದ್ಯೋಗ ಖಾತ್ರಿ ಯೋಜನೆ ಒಳಗೆ ಮಾಡ್ಕೊಂಡಿರಿ ಹೌದು ಸರ್ ಏನೇನು ಲೇಬರ್ ಚಾರ್ಜ್ ಗುಂಡಿ ತೆಗಿಲಿಕ್ಕೆ ಹತ್ತಲಿಕ್ಕೆ ಎಲ್ಲ ನಿಮಗೆ ಲೇಬರ್ ಚಾರ್ಜ್ ಸಿಕ್ತು ಹೌದು ಸರ್ ಮತ್ತು ಸಸಿಗಳದ್ದು ಸಸಿಗಳದ್ದು ಕೂಡ ಇನ್ನೂ ಆಗಿಲ್ಲ ಸರ್ ಆಗ್ತದೆ ಸರ್ ಅಂದರೆ ನಿಮಗೆ ಏನು ಅಂಥ ಖರ್ಚು ಬಂದಿಲ್ಲ ಇಲ್ಲಿ ಸರ್ ಸದ್ಯದಲ್ಲಿ ಗೌರ್ಮೆಂಟು ಇದು ಉಪಯೋಗ ನಾವು ಉಪಯೋಗ ಮಾಡಿಕೊಂಡೀವಿ ಸರ್ ಗೌರ್ಮೆಂಟ್ ಕೊಟ್ಟಂಥ ತೋಟಗಾರಿಕೆಯಿಂದ ನಮ್ಗೆ ಅವ್ರ ಮಾರ್ಗದರ್ಶನದಲ್ಲಿ ನಾವು ಸರಿಯಾದ ರೀತಿಯಲ್ಲಿ ಮೇಂಟೆನೆನ್ಸ್ ಮಾಡೀವಿ ಇನ್ನು ಹನಿ ನೀರಾವರಿ ಮಾಡ್ಕೊಂಡ್ರೆ ಡ್ರಿಪ್ ಸರ್ ಅದು ಹನಿ ನೀರಾವರಿ ಮಾಡಬೇಕಂತ ನಮ್ಗೆ ಉದ್ದೇಶ ಇತ್ತು ಇನ್ನು ತೋಟಗಾರಿಕೆ ಸರ್ ಇದ್ದವರು ಈ ನೀರು ಸಾಕಷ್ಟು ಇದೆ ಅಲ್ರಿ ಗೌಡ್ರೆ ನೀರು ಕಮ್ಮಿ ಇದ್ದಲ್ಲಿ ಮಾತ್ರ ನೀವು ಈ ರೀತಿ ಮಾಡ್ರಿ ಅಂತ ಹೇಳಿದರು ಅದು ಸರಿ ನಾವು ಕೈ ಬಿಟ್ಟಿವಿ ಆದರೂ ಕೂಡ ಅದು ಡ್ರಿಪ್ ಸಿಸ್ಟಮ್ ಮಾಡ್ಕೊಂಡ್ರೆ ಭಾಳ ಅನುಕೂಲ ಅಂತ ನಾನು ಹೇಳಬಲ್ಲೆ ಸರ್ ಈಗೇನು ಪಪ್ಪಾಯ ಯಾವ ಹಂತದಲ್ಲಿ ತಮ್ಮದು ಕಾಯಿ ಆಗತಕ್ಕಂಥ ಹಂತ ತಲುಪಿದೆಯಾ ಹೂವು ಅದು ಬರ್ತಾ ಇದೆ ಸರ್ ಈ 15 ದಿನದೊಳಗೆ ಕೊಯ್ತೆ ಸ್ಟಾರ್ಟ್ ಆಗ್ತದೆ ಸರ್ ಹೇಗೆ ಕಾಯದು ಆಗಿದೆ ಒಂದು ಗಿಡಕ್ಕೆ ಎಷ್ಟೆಷ್ಟು ಬಯಸ್ತಾ ಇದ್ರೆ ಎಷ್ಟು ಬರ್ಬೋದು ನಿಮಗೆ ಒಂದು ಕೆಜಿ ಸರ್ ಈಗ 3000 ಗಿಡ ಇಟ್ಟಿದೆ ನಾನು 3200-300 ಗಿಡ ಇಟ್ಟಿದ್ದೆ ಒಂದು 1500 ಗ್ಯಾಪ್ ಆಗಿಬಿಡ್ತು ಹೌದು ಸರ್ ಅದು ಯಾಕೆ ಏನು ಸಮಸ್ಯೆ ಸರ್ ಸ್ವಲ್ಪ ಅದು ನಾನು ಹೊಸದಾಗಿ ಲೆವೆಲ್ ಇದ್ದ ಸಲ ಏರಿಳಿತ ಒಂದು ಬಿಡ್ತು ಆ ತಗ್ಗಲ್ಲಿ 2 ಸಲ ಇಟ್ಟೆ ಸರ್ ನಾನು ನೀರು ನಿಂತ ತ್ಯಾವ ಜಾಸ್ತಿ ಆಗಿ ಹೋಗಿಬಿಡ್ತದೆ ತ್ಯಾವ ಜಾಸ್ತಿ ಇದ್ರೂ ಹೋಗಿಬಿಡ್ತದೆ ಆಗಬಾರ್ದು ಸರ್ ಏರುಮಡಿಗಳನ್ನು ಮಾಡ್ಬೇಕು ಅದಕ್ಕೆಲ್ಲ ಏರುಮಡಿಯನ್ನು ಮಾಡಿ ದಿಬ್ಬದ ಮೇಲೆ ಹಚ್ಚಬೇಕಾಗ ಇಲ್ಲ ಸರ್ ಅದೇ ರೀತಿ ಮಾಡಿದ್ವಿ ಕೆಂಪು ಭೂಮಿಗೆ ಕರೆ ಭೂಮಿಗೆ ಭಾಳ ಫರಕ್ ಆಗ್ತದೆ ಸರ್ ಕೆಂಪು ಭೂಮಿ ತಡ್ಕೊಂಬ ಶಕ್ತಿ ಹೊಂದ್ತದೆ ಸರ್ ಕರೆ ಭೂಮಿ ಹೊಂದಲ್ಲ ಸರ್ ಅಂದ್ರೆ ಲೆವೆಲ್ ಇಲ್ಲಪ್ಪ ಅಂತಂದಾಗ ನೀವು ಹನಿ ನೀರಾವರಿಗೆ ಹೋಗಬೇಕಾಗಿತ್ತು ಹೌದು ಸರ್ ಅದೇ ನಂದು ನಾನು ಮಾಡಿದ ತಪ್ಪು ಹನಿ ನೀರಾವರಿಯ ಮುಖ್ಯ ಒಂದು ಅದರದ್ದು ಅಡ್ವಾಂಟೇಜ್ ಅಂತ ಹೇಳಿಬಂದ್ರೆ ಲೆವೆಲ್ ಇಲ್ಲದ ಭೂಮಿಯಲ್ಲಿ ಹನಿ ನೀರಾವರಿ ಮಾಡಿದರೆ ಭಾಳ ಚೆನ್ನಾಗಿ ಬೆಳೆಗಳು ಬರ್ತದೆ ಸರ್ ಸ್ವಲ್ಪ ಏರಿಳಿತ ಇರಬೇಕು ಸರ್ ಸ್ಟಾರ್ಟಿಂಗ್ನಾಗ ಮಿಟ್ಟಿ ಇರಬೇಕು ಡಿಸ್ಟೆನ್ಸ್ ಮ್ಯಾಗ ಈಗ ಬಾರ್ಲು ಮೇಲೆ ಫೀಟು ಒಂದು ಫೀಟ್ ಅಂತರ ಮ್ಯಾಗಲಿದ್ದ ಡೌನ್ ಮಾಡ್ಕೊಂತ ಬಂದು ಅದು ನೀರು ಯಥಾ ರೀತಿ ಬಂದ ನೀರು ಕೂಡ ವಾಪಸ್ ಹೋಗ ಇದ್ರೆ ಭಾಳ ಅನುಕೂಲ ಆಗ್ತದೆ ಸರ್ ರೈತರಿಗೆ ಸೊ ಉದ್ಯೋಗ ಖಾತ್ರಿ ಯೋಜನೆಯ ಒಂದು ಅನುಕೂಲತೆಯನ್ನು ನೀವು ಪಪ್ಪಾಯ ಬೆಳೆಯಲ್ಲಿ ಮಾಡ್ಕೊಂಡಿರಿ ಬರೋಬ್ಬರು ಮಾಡ್ಕೊಂಡಿವಿ ಸರ್ ಹೇಗೆ ಮಾರಾಟದ ಬಗ್ಗೆ ಎಲ್ಲ ಅದ್ರ ಬಗ್ಗೆ ಜ್ಞಾನ ಇದೆಯಾ ತಮಗೆ ಪಪ್ಪಾಯಿ ಎಲ್ಲಿ ಮಾರ್ತದೆ ಹೆಂಗೆ ಮಾರ್ತಾ ಇದೆ ಹೇಗಂತೇವೆ ಸರ್ ಸದ್ಯ ಮೊನ್ನೆ 11.5 ರೂಪಾಯಿ ಕೊಟ್ಟಿದ್ರು ಇವು ಸದ್ಯ 9.5 ನಡೆದದ ಸರ್ ಎಷ್ಟು ಟನ್ ಬರ್ಬೋದು ನಿಮ್ಮದು ಈ 3 ಎಕರೆ ಸೇರಿ ಎಲ್ಲ ಅಂದರೆ ಅರ್ಧಕ್ಕರ್ಧ ನಿಮ್ಮದು ಖುಷಿ ಹೋಗಿಬಿಟ್ಟದ ಹೌದು ಸರ್ ಹೌದು ಸರ್ ಅಂದರೆ ಈಗ 1.5 ಎಕರೆ ಇದ್ದಂಗೆ ನಿಮ್ಮ ಪಪ್ಪಾಯಿ ಹೌದು ಸರ್ ಹೌದು ಸರ್ ಹೌದು ಸರ್ ಎಷ್ಟು ಟನ್ ಆಗ್ಬೋದು ಅನ್ಸತ್ತೆ ನಿಮಗೆ ಸರ್ ಸದ್ಯ 20 ಟನ್ ಆಗ್ಬೋದು ಅನ್ಸತ್ತೆ ಸರ್ ಏನಾದರೂ ಬಂದು ಮಾರಾಟಗಾರರು ಕೇಳ್ಕೊಂಡು ಹೋಗಿದ್ದಾರೆ ಸರ್ ಬಂದರೆ ಸರ್ ಈ ವಾರದಿಂದ ಕೊಯ್ತಬಹುದು ಸರ್ ಹೇಗೆ ರೇಟ್ ಅದು ಕೇಳಿದ್ದಾರೆ ಸರ್ ಇವಾಗ ಮೊನ್ನೆ ಒಂದು 15-20 ದಿನ ಕೆಳಗೆ 12 ರೂಪಾಯಿ ತಗೊಂಡಿದ್ರು ಮೊನ್ನೆ 10:30 ಕೊಯ್ತು ಮತ್ತು ಈ 2-3 ದಿನ ಕೆಳಗೆ ಒಂದು 9:00 ಹೋಗ್ಯದಂತ ಸರ್. ಬೇರೆ ಏನು ಪಪ್ಪಾಯದಲ್ಲಿ ಏನು ಸಮಸ್ಯೆ ಬಂತ ತಮಗೆ? ಏನಾದರೂ ರೋಗ, ಎಣ್ಣೆ ಹೊಡೆದು ಭಾಳ ಹೇಳ್ತಿರ್ತಾರೆ ಪಪ್ಪಾಯಿಗೆ ಭಾಳ ಕೇರ್ ಮಾಡ್ಬೇಕಂತೇಳಿ. ಏನಿಲ್ಲ ಸರ್, 15 ದಿವಸ ಕಂಪಲ್ಸರಿ ಎಣ್ಣೆ ಹೊಡಲೇಬೇಕು ಸರ್. ಯಾವುದು ಹೊಡಲೇಬೇಕು ಸರ್? ಹೇಗೆ ಯಾವ ಎಣ್ಣೆ ಹೊಡಿಬೇಕು ಏನು ಅನ್ನೋದು ನಿಮ್ಗೆ ಹೆಂಗೆ ವಿಚಾರ? ಗಿಡಗಳು ಕೊಟ್ಟವ್ರಿಗೆ ನಾವು ಮಾಹಿತಿ ಪಡ್ಕೊಂಡು ಅದೇ ರೀತಿ ಮೇಂಟೆನೆನ್ಸ್ ಮಾಡ್ಕೊಂತೀವಿ ಸರ್. ನಿಮಗೇನು ಪಪ್ಪಾಯದಲ್ಲಿ ರೋಗ ಅದು ಏನು ಸಮಸ್ಯೆ ಬಂದಿಲ್ಲ ಸರ್? ಅದು ವೈರಸ್ ಬಂದದ ಸರ್, ಇವಾಗ ಭಾಳ ಬಂದದ ಸರ್. ಇಲ್ಲಿ ಅದು ಬರಲಾಗಿದ್ರೆ ಒಂದು 50 ಟನ್ ಕೂಡ ಆಗ್ತಿತ್ತು, 60 ಟನ್ ಕೂಡ ಆಗ್ತಿತ್ತು. ಕಾಯಿ ಆದಮೇಲೆ ಬಂದರೆ ಅಂತ ಹಾನಿ ಆಗೋದಿಲ್ಲ, ಕಾಯಿ ಆಗೋಕ್ಕಿಂತ ಮುಂಚೆ ಹೂವಿನ ಹಂತದಲ್ಲಿ ಬಂದರೆ ಸಂಪ್ಲೀಟ್ ನುಕ್ಸಾನ ಆಗೋ ಸಾಧ್ಯತೆಗಳು ಇರ್ತವೆ. ಹೌದು ಸರ್, ಬರೋದು ಸರ್. ಹೇಗೆ ಅನಿಸ್ತದೆ ರೀ ಇವರೇ ಒಕ್ಕಲ್ತನ ಒಟ್ಟಾರೆ? ನೀವು ನೀರಾವರಿ ರೈತರು, ತೋಟಗಾರಿಕೆ ಬೆಳೆ ಬೆಳೀತಾ ಇದ್ದೀರಿ, ಹತ್ತಿ ಹಾಕ್ತಾ ಇದ್ದೀರಿ, ಭತ್ತ ಬೆಳೀತಾ ಇದ್ದೀರಿ, ಕೃಷಿ ನಿಮಗೆ ಹೇಗೆ ಒಂದು ಕಲ್ಪನೆ ಅಥವಾ ಆಶಾದಾಯಕ ಬದುಕನ್ನು ಕೊಟ್ಟಿದೆ ಅಂತೀರಿ? ಸರ್, ಜನ್ಮ ಕೊಟ್ಟ ತಾಯಿ ಎಷ್ಟು ಮುಖ್ಯನೋ ನನಗೆ ತುತ್ತು ತಾಯಿ ಕೊಟ್ಟ ಭೂಮಿ ತಾಯಿ ಕೂಡ ಅಷ್ಟೇ ಮುಖ್ಯ ಅಂತ ನಾನು ಹೇಳಕ್ಕೆ ಬಯಸ್ತೇನೆ ಸರ್. ಹೇಗೆ ಮಾಡ್ತೀರಿ ಮನೆಯಲ್ಲಿ ಮಾಡೋರದ್ರ ಒಕ್ಕಲ್ತನ ಎಲ್ಲ? ಸರ್, ಸದ್ಯ ನಾವು 4 ಮಂದಿ ಅಣ್ಣ ತಮ್ಮರು. ನಮ್ಮ ತಂದೆ ಮೂಲತಃ ಒಕ್ಕಲ್ತನ, ಆತನ ದಾರಿಯಲ್ಲೇ ನಾನು ಉಂಟೀನಿ. ನಾನು ಇವತ್ತಿನವರೆಗೆ ಹಿಂದಿರುಗಿಲ್ಲ, ಹಿಂದೆ ನೋಡಿಲ್ಲ. ಲಾಭ ಬಂದರೂ ತಡ್ಕೊಂಡಿನಿ, ಕಷ್ಟ ತಡ್ಕೊಂಡಿನಿ. ಲಾಭ ಬಂದರೆ ಹಿಗ್ಗಿಲ್ಲ, ಕುಗ್ಗಿಲ್ಲ. ಅದೇ ಉತ್ಸಾಹದಿಂದ ಒಕ್ಕಲ್ತನ ಮಾಡಕತ್ತೀನಿ. ಬರೋಬ್ಬರಿ 100% ಸರ್. ಹೇಗೆ ಕೆಲಸಗಳು ಮನೆಯಲ್ಲಿ? ಎತ್ತುಗಳು, ಟ್ರ್ಯಾಕ್ಟರ್ಗಳು ಯಾವ ಥರ ಮಾಡ್ತಾ ಇದ್ದಿರ್ತಾವ ಸರ್? ಎತ್ತುಗಳು ಇಲ್ಲ ಸರ್, ಟ್ರ್ಯಾಕ್ಟರ್ ಇದೆ ಸರ್. ಎತ್ತುಗಳು ಮೊದಲಿದ್ದು ಸರ್? ನಾನು 92 ಬೇರೆ ಆದಾಗ 2 ಎತ್ತು ತಗೊಂಡಿದ್ದೆ. ಅದಕ್ಕೆ ಎಲ್ಲಿಗೆ ನಾನು ರಾಯಚೂರಿಗೆ ಹೋದರೆ ನೋಡ್ಕೊಳ್ಳಾರಂದ್ರೆ ನಾನು ಅಲ್ಲಿ ಊಟ ಮಾಡೋ ಹೊತ್ತಿನಾಗ ಎತ್ತುಗಳದ್ದು ದ್ಯಾಸ ಬರ್ತಿತ್ತು. ಹಿಂಗಾಗಿ ಇದೇನು ಬೇಡಪ್ಪ ಒಂದು ಉದ್ದೇಶಕ್ಕೆ ನಾನು ಮಾರಿದ್ದೇನೆ ಸರ್. ಹೇಗೆ ಟ್ರ್ಯಾಕ್ಟರಿಂದ ಎಲ್ಲ ಕೆಲಸ ಮಾಡ್ಬೋದಾ, ಮತ್ತು ಎತ್ತುಗಳ ಅವಶ್ಯಕತೆ ಅನಿಸದ ನಿಮಗೆ? ಇಲ್ಲ ಸರ್, ಟ್ರ್ಯಾಕ್ಟರ್ ಕೂಡ ಮಾಡ್ಬೋದು. ಇವು ಹೊಸದಾಗಿ ಯಾವ ಸಣ್ಣ ಗಾಡಿ ಬಂದವ ಅದನ್ನು ಕೂಡ ತಗೊಂಡಿನಿ. ನನಗೆ ಹ್ಯಾಪಿ ಸರ್, ಅದು ಏನೇ ಇರಲಿ, ನುಕ್ಸಾನ ಆದರೂ ಕೂಡ ಸಂತೋಷನೇ, ಲಾಸ್ ಆದ್ರೂ ಸಂತೋಷ, ಎದೆಗುಂದ ಚಾನ್ಸಸ್ ಇಲ್ಲ. ಒಳ್ಳೆಯದು ಪರಶುರಾಮ್ ಗೌಡ್ರೆ, ನಿಮ್ಮ ವಿಚಾರವನ್ನು ಇದುವರೆಗೆ ಹಂಚ್ಕೊಂಡ್ರಿ. ಪಪ್ಪಾಯ ಮತ್ತು ಬಾಳೆ ಬೇಸಾಯದ ಅನುಭವ, ಕೃಷಿಯಲ್ಲಿ ಆಸಕ್ತಿ ಮತ್ತು ಶ್ರದ್ಧೆ ಇಟ್ಟು ಕೆಲಸ ಮಾಡ್ತಾ ಇದ್ರಿ. ಖಂಡಿತ ನಿಮ್ಮ ಹಾಗೆ ರೈತರು ಸಹ ಕೃಷಿಯೊಳಗೆ ಆಸಕ್ತಿ ಶ್ರದ್ಧೆ ನಿಷ್ಠೆನಿಟ್ಟು ಮಾಡಿದರೆ ಖಂಡಿತ ಲಾಭ ಪಡ್ಕೊಳ್ಳೋಕ್ಕೆ ಸಾಧ್ಯತೆ ಇದೆ. ನಿಮ್ಮ ವಿಚಾರ ಹಂಚಿಕೊಂಡೋದಕ್ಕೆ ನಮ್ಮ ರೈತರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಇದುವರೆಗೆ ರಾಯಚೂರು ತಾಲೂಕಿನ ಬಿಚ್ಚಾಲಿ ಗ್ರಾಮದ ಪರಶುರಾಮನಗೌಡ ಅವರ ತೋಟಗಾರಿಕೆ ಬೆಳೆಯ ಅನುಭವಗಳನ್ನು ಕೇಳಿದಿರಿ. हर जोखिम से निकल कर फसल आए सुरक्षित हो जाए फसल बीमा से हर किसान आत्मनिर्भर हो जाए संकट के समय प्रधानमंत्री फसल बीमा योजना किसानों के लिए वरदान है अब सूखा पड़े या बाढ़ आ जाए कोई डर नहीं अब ओले पड़े या कीट पतंगे फसल खा जाए कोई फिक्र नहीं बुआई से फसल कटाई तक हर जोखिम का दावा न्यूनतम प्रीमियम पर अधिकतम भुगतान का वादा योजना से हर साल जुड़ रहे हैं 5 करोड़ से ज्यादा किसान अब आपकी है बारी नजदीकी कृषि कार्यालय सहकारी समिति बैंक शाखा अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण फसल बीमा पोर्टल या फसल बीमा ऐप द्वारा भी कराया जा सकता है पंजीकरण प्रधानमंत्री फसल बीमा योजना आपकी फसलों का संपूर्ण सुरक्षा कवच कृषि एवं किसान कल्याण मंत्रालय भारत सरकार ರೈತ ಬಂಧುವರೇ, ಈಗ ಕೃಷಿ ಉತ್ಪನ್ನ ಮಾರುಕಟ್ಟೆ ರಾಯಚೂರು ಈ ದಿನದ ಪೇಟೆ ಧಾರಣೆ ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ ಹಾಗೂ ಗರಿಷ್ಠ ದರಗಳಲ್ಲಿ ಕೇಳೋಣ. ಕಡಲೆಕಾಳು 4,565 ರೂಪಾಯಿಗಳಿಂದ 4,839 ರೂಪಾಯಿಗಳು, ಹತ್ತಿ ಹೈಬ್ರಿಡ್ 9,000 ರೂಪಾಯಿಗಳಿಂದ 10,500 ರೂಪಾಯಿಗಳು, ಅಲಸಂದಿ 5,601 ರೂಪಾಯಿಗಳಿಂದ 5,635 ರೂಪಾಯಿಗಳು, ಹೆಸರುಕಾಳು 6,050 ರೂಪಾಯಿಗಳಿಂದ 6,150 ರೂಪಾಯಿಗಳು, ನೆಲಗಡಲೆ ಶೇಂಗಾ 4,122 ರೂಪಾಯಿಗಳಿಂದ 6,979 ರೂಪಾಯಿಗಳು, ಈರುಳ್ಳಿ 400 ರೂಪಾಯಿಗಳಿಂದ 1,540 ರೂಪಾಯಿಗಳು, ಭತ್ತ ಸೋನಮಸೂರಿ 1,269 ರೂಪಾಯಿಗಳಿಂದ 1,986 ರೂಪಾಯಿಗಳು, ಸೂರ್ಯಕಾಂತಿ 5,989 ರೂಪಾಯಿಗಳಿಂದ 7,459 ರೂಪಾಯಿಗಳು, ಕೆಂಪು ತೊಗರಿ 4,377 ರೂಪಾಯಿಗಳಿಂದ 6,545 ರೂಪಾಯಿಗಳು, ಬಿಳಿ ತೊಗರಿ 5,386 ರೂಪಾಯಿಗಳಿಂದ 6,212 ರೂಪಾಯಿಗಳು. ಇನ್ನು ಕೃಷಿ ಉತ್ಪನ್ನ ಮಾರುಕಟ್ಟೆ ಮಾನವೀಯ ಪೇಟೆ ದರಗಳು ಹೀಗಿವೆ. ಭತ್ತ ಹೊಸ ಸೋನಮಸೂರಿ 1,400 ರೂಪಾಯಿಗಳಿಂದ 1,893 ರೂಪಾಯಿಗಳು. ಭತ್ತ ಹಳೆ ಸೋನಮಸೂರಿ 1,900 ರೂಪಾಯಿಗಳಿಂದ 2,575. ಇನ್ನು ಲಿಂಗಸುಗೂರು ಮಾರುಕಟ್ಟೆ ದರಗಳು ಹೀಗಿವೆ. ಸಜ್ಜೆ 2,000 ರೂಪಾಯಿಗಳಿಂದ 2,370 ರೂಪಾಯಿಗಳು. ಕಡಲೆಕಾಳು 4,700 ರೂಪಾಯಿಗಳಿಂದ 4,760 ರೂಪಾಯಿಗಳು. ನೆಲಗಡಲೆ ಶೇಂಗಾ 6,300 ರೂಪಾಯಿಗಳು. ಭತ್ತ 1,580 ರೂಪಾಯಿಗಳಿಂದ 2,330 ರೂಪಾಯಿಗಳು. ತೊಗರಿ 5,700 ರೂಪಾಯಿಗಳಿಂದ 5,900. ರೈತ ಬಾಂಧವರೇ, ಇವು ಈ ದಿನದ ಕೃಷಿ ಉತ್ಪನ್ನ ಮಾರುಕಟ್ಟೆ ಪೇಟೆ ದರಗಳು. ಈಗ ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಕೇಳುವಂತಹ ಒಂದು ಸಮಯ. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಭಾರತ ಹವಾಮಾನ ಮುನ್ಸೂಚನಾ ಕೇಂದ್ರ ಬೆಂಗಳೂರು ಇವರುಗಳ ಜಂಟಿ ಪ್ರಸಾರದಂತೆ ರೈತ ಬಾಂಧವರಿಗೆ ಕೆಲವು ಮಾಹಿತಿಗಳು ಹೀಗಿವೆ. ಬೆಳೆ ಕಟಾವಾದ ನಂತರ ಮಣ್ಣು ಪರೀಕ್ಷೆಗೆ ಸದ್ಯದಲ್ಲಿ ಸುಸಮಯವಾಗಿದ್ದು, ಎಕರೆಗೆ 5 ಜಾಗದಲ್ಲಿ ಜಿಗ್ಜಾಗ್ ಮಾದರಿಯಲ್ಲಿ 15-20 ಸೆಂಟಿಮೀಟರ್ ಆಳದಲ್ಲಿ ಮಣ್ಣನ್ನು ಸಂಗ್ರಹಿಸಿ ಮಿಶ್ರಣ ಮಾಡಿ 1 ಕಿಲೋಗ್ರಾಂನಷ್ಟು ಮಣ್ಣನ್ನು ಪರೀಕ್ಷೆಗೆ ಕೊಡಬೇಕು. ಇನ್ನು ಹಿಂಗಾರು ಬೆಳೆ ಕಟಾವಾದ ಕೂಡಲೇ ಮಾಗಿ ಉಳುಮೆಯನ್ನು ಮಾಡಬೇಕು. ಇದರಿಂದ ಮಣ್ಣಿನಲ್ಲಿ ಕೋಶ ವ್ಯವಸ್ಥೆಯಲ್ಲಿರುವಂತಹ ಕೀಟಗಳು ನಾಶವಾಗುವುದಲ್ಲದೆ ಮಳೆ ನೀರಿನ ಸಂರಕ್ಷಣೆ ಹೆಚ್ಚಾಗ್ತದೆ. ರೈತ ಬಾಂಧವರಿಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಹೇಳೋದಾದರೆ, ನೀರಾವರಿ ಸೌಲಭ್ಯವಿದ್ದಲ್ಲಿ ಕಡಲೆ ಅಥವಾ ಜೋಳ ರಾಶಿಯಾದ ನಂತರ ಕಲ್ಲಂಗಡಿ ಬೆಳೆಯುವುದರಿಂದ ಹೆಚ್ಚಿನ ಆದಾಯವನ್ನು ಪಡ್ಕೋಬಹುದು. ಬೆಳೆ ಕಟಾವಾದ ನಂತರ ಬೆಳೆಯ ಅವಶೇಷಗಳನ್ನು ಸುಡದೆ ತ್ಯಾಜ್ಯ ವಿಭಜಕಗಳನ್ನು ಬಳಸಿಕೊಂಡು ಅದನ್ನು ಎರೆಹುಳು ಅಥವಾ ಕೊಟ್ಟಿಗೆ ಗೊಬ್ಬರವನ್ನು ತಯಾರಿಸಲು ಬಳಸಬೇಕು. ಇನ್ನು ಕಲ್ಲಂಗಡಿಯನ್ನು ಬೆಳೆಯುವಂತಹ ರೈತ ಬಾಂಧವರಿಗೆ ಮಾಹಿತಿಯನ್ನು ಕೊಡೋದಾದರೆ, ಎಕರೆಗೆ 1 ಜೇನು ಪೆಟ್ಟಿಗೆಯನ್ನು ಕಲ್ಲಂಗಡಿ ಬೆಳೆಯಲ್ಲಿ ಇಡೋದ್ರಿಂದ ಹೆಚ್ಚಿನ ಇಳುವರಿಯನ್ನು ಪಡ್ಕೋಬಹುದು. ಕಲ್ಲಂಗಡಿ ಬೆಳೆಯಲ್ಲಿ ರಸ ಹೀರುವ ಕೀಟಗಳ ನಿರ್ವಹಣೆಗಾಗಿ ಎಕರೆಗೆ 8-10 ಹಳದಿ ಅಥವಾ ನೀಲಿ ಅಂಟು ಬಲೆಗಳನ್ನು ಹಾಕಬೇಕು. ಇನ್ನು ಜಿಲ್ಲೆಯಲ್ಲಿ ಮಾವು ಬೆಳೆದಿರುವಂತಹ ರೈತ ಬಾಂಧವರು ಗಮನಿಸಬೇಕು. ಮಾವಿನ ಬೆಳೆಯಲ್ಲಿ ಹೊಸದಾಗಿ ಚಿಗುರಿದ ಹೂಗಳನ್ನು ತೆಗೆದು ಹಾಕುವುದರಿಂದ ಮುಂದೆ ಕಂಡುಬರುವ ಹೂವಿನ ವಿಕಾರತೆಯನ್ನು ಹತೋಟಿ ಮಾಡಬಹುದು. ಮಾವು ಬಿಡುವ ಹಂತದಲ್ಲಿರುವಾಗ ಮ್ಯಾಂಗೋ ಸ್ಪೆಷಲ್ 5 ಗ್ರಾಂ ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡುವುದರಿಂದ ಮಾವಿನಲ್ಲಿ ಹೆಚ್ಚಿನ ಇಳುವರಿ ಪಡೆಯಬಹುದು. ಜೊತೆಗೆ ಉತ್ತಮ ಗುಣಮಟ್ಟದ ಹಣ್ಣುಗಳನ್ನು ಪಡ್ಕೋಬಹುದು. ಪ್ರಸ್ತುತ ವಾತಾವರಣದಿಂದ ಮಾವಿನ ಬೆಳೆಯಲ್ಲಿ ಬೂದು ರೋಗದ ಹತೋಟಿಗೆ 1 ಮಿಲಿಲೀಟರ್ ಹೆಕ್ಸಾಕೋನಜಲ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಿ. ಇನ್ನು ಮಾವಿನಲ್ಲಿ ಜಿಗುಹುಳು ಹತೋಟಿಗೆ 1 ಮಿಲಿಲೀಟರ್ ಬ್ರಫ್ರೋಜಿನ್ 25 SP ಅಥವಾ 1 ಮಿಲಿಲೀಟರ್ ಅಸೆಟಾಮಾಪ್ರೇಡ್ ಅಥವಾ ವರ್ಟಿಸಿಎಂ ಲೇಖಾನಿಯನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಇನ್ನು ಬೇಸಿಗೆ ಶೇಂಗಾ ಬೆಳೆಯಲ್ಲಿ ಹೂವಾಡುವ ಹಂತ ಮತ್ತು ಕಾಯಿ ಕಟ್ಟುವ ಹಂತಗಳಲ್ಲಿ ಯಾವುದೇ ಕಾರಣಕ್ಕೂ ಮಣ್ಣಿನ ತೇವಾಂಶ ಕಡಿಮೆಯಾಗದಂತೆ ಕೈಗೊಳ್ಳಬೇಕು. ಮಣ್ಣು ಮತ್ತು ಹವಾಮಾನಕ್ಕನುಗುಣವಾಗಿ 10-12 ದಿನಗಳಿಗೊಮ್ಮೆ ನೀರನ್ನು ಹಾಯಿಸಬೇಕು. ಶೇಂಗಾ ಬೆಳೆಯಲ್ಲಿ ಥ್ರಿಪ್ಸ್ ಮತ್ತು ಜಿಗುಹುಳುವಿನ ನಿರ್ವಹಣೆಗೆ 1.75 ಗ್ರಾಂ ಡೈಮಿಥೇಟ್ 30 EC ಅಥವಾ 1 ಗ್ರಾಂ ಅಸಿಫೇಟನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಶೇಂಗಾ ಬೆಳೆಯಲ್ಲಿ ಹೂ ಬಿಡುವ ಹಂತದಲ್ಲಿ ಪ್ರತಿ ಎಕರೆಗೆ 5 ಕಿಲೋಗ್ರಾಂ ಸಾರಜನಕವನ್ನು ಮೇಲುಗೊಬ್ಬರವಾಗಿ ಕೊಡುವುದು ಸೂಕ್ತ. ಇನ್ನು ಶೇಂಗಾ ಬೆಳೆಯಲ್ಲಿ ಎಲೆಚುಕ್ಕೆ ಮತ್ತು ತುಕ್ಕು ರೋಗದ ಬಾಧೆಗಾಗಿ 2 ಗ್ರಾಂ ಕ್ಲೋರೋಥೆಲಿನ್ ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ 10 ದಿನಗಳಿಗೊಮ್ಮೆ 2 ಬಾರಿ ಸಿಂಪರಣೆಯನ್ನು ಮಾಡಬೇಕು. ಇನ್ನು ಸೂರ್ಯಕಾಂತಿ ಬೆಳೆಯಲ್ಲಿ ನೆಕ್ರೋಸಿಸ್ ರೋಗ ಹತೋಟಿಯನ್ನು ಮಾಡಲು 0.25 ಮಿಲಿಲೀಟರ್ ಇಮಿಡಾಕ್ಲೋಪಿಡ್ 17.8 SL ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಇನ್ನು ಸೂರ್ಯಕಾಂತಿಯಲ್ಲಿ ಬೂದು ರೋಗದ ಹತೋಟಿಗೆ 1 ಮಿಲಿಲೀಟರ್ ಡೈಫೆನಕನಜೋಲ್ 25 EC ಅಥವಾ 0.5 ಗ್ರಾಂ ಮೈಕ್ಲೋಬಿಟಾನಿಲ್ 10 WP ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಇನ್ನು ಸೂರ್ಯಕಾಂತಿಯಲ್ಲಿ ಅಲ್ಬೇರ್ನಿಯ ಅಂಗಮಾರಿ ರೋಗದ ಹತೋಟಿಗೆ 2 ಗ್ರಾಂ ಮ್ಯಾಂಕೋಜಿಬ್ ಅಥವಾ 1 ಮಿಲಿಲೀಟರ್ ಹೆಕ್ಸಾಕೋನೋಜಲ್ ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡುವುದರಿಂದ ಇದರ ಬಾಧೆಯನ್ನು ಕಡಿಮೆ ಮಾಡಬಹುದು. ಇನ್ನು ಜಾನುವಾರುಗಳನ್ನು ಸಾಕಾಣಿಕೆ ಮಾಡುವಂತಹ ರೈತ ಬಾಂಧವರಿಗೆ ಮಾಹಿತಿಯನ್ನು ಹೇಳೋದಾದರೆ, ಹೋರಿಗಳಿಗೆ ಕಸಿ ಮಾಡಿಸಲು ಬೇಸಿಗೆ ಕಾಲ ಸೂಕ್ತವಾದಂಥ ಸಮಯ ಹಾಗೂ ಗಾಯದ ನಿರ್ವಹಣೆಯೂ ಕೂಡ ಸುಲಭವಾಗಿರುತ್ತದೆ. ಪಶುಗಳನ್ನು ಹೆಚ್ಚಾಗಿ ಹಸಿರು ಮೇವು ತಿನ್ನಿಸುವುದರಿಂದ ಅವುಗಳಲ್ಲಿ ಉದ್ಭವಿಸುವ ಸಮಸ್ಯೆಗಳನ್ನು ನಿವಾರಿಸಲು ಹಸಿ ಮೇವನ್ನು ಉಪ್ಪಿನ ದ್ರಾವಣದೊಂದಿಗೆ ಮಿಶ್ರಣ ಮಾಡಿ ಪಶುಗಳಿಗೆ ತಿನ್ನಿಸಬೇಕು. ಹಾಗೆಯೇ ಮುನ್ನೆಚ್ಚರಿಕೆ ಕ್ರಮವಾಗಿ ಮೇವನ್ನು ಸ್ವಚ್ಛಗೊಳಿಸಬೇಕು. ಬೇಸಿಗೆ ದಿನಗಳು ಆರಂಭಗೊಂಡಿದ್ದು ಹೈನುರಾಸುಗಳಿಗೆ ಶುದ್ಧ ನೀರು ಸದಾ ಲಭ್ಯವಿರುವಂತೆ ಎಚ್ಚರವಹಿಸಬೇಕು ಇದರಿಂದ ಹಾಲಿನ ಗುಣಮಟ್ಟವನ್ನು ಹೆಚ್ಚಿಗೆ ಮಾಡ್ಕೋಬಹುದು. ಕೇಳಿದ್ರಲ್ಲ ರೈತ ಬಾಂಧವರೇ, ಇದುವರೆಗೆ ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು. ಮತ್ತೆ ನಾಳೆ ಭೇಟಿಯಾಗನಲ್ಲ, ಅಲ್ಲಿವರೆಗೂ ನಮಸ್ಕಾರ. ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳಿದಿರಿ. ಆತ್ಮೀಯ ರೈತ ಬಾಂಧವರೇ, ಅಧಿಕ ಇಳುವರಿಗೆ ಎಲ್ಲ ಬೆಳೆಗಳಿಗೆ, ಎಲ್ಲ ಮಣ್ಣಿಗೆ, ಎಲ್ಲ ಹಂಗಾಮಿಗೆ ಬಳಸಿ ಫ್ಯಾಕ್ಟ್ ರಸಗೊಬ್ಬರಗಳು, ಫ್ಯಾಕ್ಟಂಪಾಸ್ 20-20-013, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳನ್ನೇ ಅಧಿಕ ಇಳುವರಿಗಾಗಿ ಬಳಸಿ. ಉತ್ಕೃಷ್ಟತೆ, ಗುಣಮಟ್ಟಕ್ಕೆ ಇನ್ನೊಂದು ಹೆಸರೇ ಭಾರತ ಸರ್ಕಾರದ ಉದ್ಯಮ ಫ್ಯಾಕ್ಟ್ ಸಂಸ್ಥೆಯ ಗೊಬ್ಬರಗಳು. ಜೋಡಿ ಆನೆ ಗುರುತಿನ ಫ್ಯಾಕ್ಟಂಪಾಸ್ 20-20-013, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳನ್ನೇ ಬಳಸಿ. ಈಗ ಹಳ್ಳಿ ಹಳ್ಳಿ ಹೊಲದಲ್ಲೆಲ್ಲ ನಿರಾಳವಾಗಿದೆ ಎಲ್ಲ, ಫಸಲ್ ಬೀಮಾ ಪಾಲಿಸಿಯಿಂದ ಎಲ್ಲೆಲ್ಲೂ ಆನಂದ, ಮನೆ ಮನೆಯಲ್ಲಿ ಎಲ್ಲರಿಗೂ ಸುರಕ್ಷೆಯ ಉಡುಗೊರೆ, ಹೆಮ್ಮೆಯಿಂದ ರೈತರಂತಾರೆ. ನಮ್ಮ ಪಾಲಿಸಿ ನಮ್ಮ ಕೈಯಲ್ಲಿ. ಸ್ವಾತಂತ್ರ್ಯದ ಅಮೃತ ಮಹೋತ್ಸವದಂದು ದೇಶದ ರೈತರಿಗೆ ನೀಡುತ್ತಿದ್ದೇವೆ ಭದ್ರತೆಯ ಉಡುಗೊರೆ, ಪ್ರಧಾನಮಂತ್ರಿ ಫಸಲ್ ಬಿಮಾ ಪಾಲಿಸಿ ಈಗ ನಿಮ್ಮ ಕೈಯಲ್ಲಿ. ವಿಮೆ ಮಾಡಿಸಿದ ರೈತರ ಮನೆ ಬಾಗಿಲಿಗೆ ಪಾಲಿಸಿಯನ್ನು ತಲುಪಿಸಲು ಫಸಲ್ ಬಿಮಾ ಪಾಲಿಸಿ ವಿತರಣಾ ಅಭಿಯಾನವನ್ನು ಆರಂಭಿಸಿದ್ದೇವೆ. ದೇಶ ಭರ ಕೆ ಕಿಸಾನೋ ನೆ ಕರೀಬ 21,000 ಕರೋಡ್ ರೂಪಾಯಿ ಹೀ ಪ್ರೀಮಿಯಂ ಕೆ ತೌರ್ ಪರ್ ದಿಯೆ, ಲೇಕಿನ್ ಉನ್ಹೇ ಮುವಾಜೆ ಕೆ ತೌರ್ ಪರ್ 1,00,000 ಕರೋಡ್ ರೂಪಾಯಿ ಸೇ ಜಾದಾ ಮಿಲೆ. ಪ್ರತಿಕೂಲ ಹವಾಮಾನಗಳಿಂದಾದ ನಷ್ಟದ ಸಮಯದಲ್ಲಿ ಪಿಎಂಎಫ್ಬಿವೈ ಯೋಜನೆಯು ರೈತರಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸುತ್ತದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ, ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ರೈತ ಬಾಂಧವರೇ, ಈಗ ಎಚ್ ಕೃಷ್ಣಯ್ಯ ಹಾಗೂ ಸಂಗಡಿಗರಿಂದ ಜನಪದ ಗೀತೆಗಳನ್ನು ಕೇಳೋಣ. ಕುಂತ ನಿಂತ ಸಭದಾಗ ಕೂಡಿದಂತ ಮಂದ್ಯಾಗ ಕೈ ಮುಗ್ದು ಹೇಳುತ್ತೇವೆ ಕೇಳಿರಣ್ಣ, ಮತ್ತೆ ಒಂದು ಹೇಳುತ್ತೇವೆ ನೆರೆದಂತ ಮಂದಿಗೆಲ್ಲ ಜಾಗೃತಿಯ ಆಂದೋಲನ ಕೇಳಿರಣ್ಣ. ಕುಡಿಯಲು ನಮಗೆ ನೀರಿರಬೇಕು, ಸೇವಿಸಲು ಶುದ್ಧ ಗಾಳಿಯು ಬೇಕು. ಕುಡಿಯಲು ನಮಗೆ ನೀರಿರಬೇಕು, ಸೇವಿಸಲು ಶುದ್ಧ ಗಾಳಿಯು ಬೇಕು. ಇರಲಿಕ್ಕೆ ಮನೆ ಬೇಕು, ಹೊಟ್ಟೆ ತುಂಬ ಅನ್ನ ಬೇಕು. ಇರಲಿಕ್ಕೆ ಮನೆ ಬೇಕು, ಹೊಟ್ಟೆ ತುಂಬ ಅನ್ನ ಬೇಕು. ಇಲ್ಲಿದ್ದೆ ನಾವ್ಯಾಕೆ ಬದುಕಬೇಕು, ಇಲ್ಲಿದ್ದೆ ನಾವ್ಯಾಕೆ ಬದುಕಬೇಕು. ಊರ ಮುಂದೆ ಬೋರೊಂದೈತೆ, ಒತ್ತಿ ಒತ್ತಿ ಅದು ಮುರಿದೋಗೈತೆ. ಊರ ಮುಂದೆ ಬೋರೊಂದೈತೆ, ಒತ್ತಿ ಒತ್ತಿ ಅದು ಮುರಿದೋಗೈತೆ. ಬಾಡ್ದೋರೆ ಮೊದ್ಲಿಲ್ಲ ಕೇಳೋರೆ ದಿಕ್ಕಿಲ್ಲ, ಬಾಡ್ದೋರೆ ಮೊದ್ಲಿಲ್ಲ ಕೇಳೋರೆ ದಿಕ್ಕಿಲ್ಲ. ಕೊಳೆ ನೀರು ಕುಡಿಯೋದು ತಪ್ಪಲಿಲ್ಲ, ಕೊಳೆ ನೀರು ಕುಡಿಯೋದು ತಪ್ಪಲಿಲ್ಲ. ಮನೆ ಮುಂದೆ ನೀನು ಮಾತೆಯ ತೇಪೆ, ಸೊಳ್ಳೆಯು ಕೇತಾವೆ ತಿಳ್ಕೊಳ್ಳಬೇಕೆ. ಮನೆ ಮುಂದೆ ನೀನು ಮಾತೆಯ ತೇಪೆ, ಸೊಳ್ಳೆಯು ಕೇತಾವೆ ತಿಳ್ಕೊಳ್ಳಬೇಕೆ. ಆ ಸೊಳ್ಳೆ ಕಡಿತೈತೆ ಮಲೇರಿಯ ಬರ್ತೈತೆ, ಊರಿನ ಮಂದಿಗೆ ಕಳಿತೈತೆ, ಊರಿನ ಮಂದಿಗೆ ಕಳಿತೈತೆ. ಚಂದ್ರಕಮ ಗುಬೆಗೆ ಕಳಿಜರ ಬಂತು, ಮನೆ ಮಂದಿಗೆಲ್ಲ ಗಾಬರಿಯಾಯ್ತು. ಚಂದ್ರಕಮ ಗುಬೆಗೆ ಕಳಿಜರ ಬಂತು, ಮನೆ ಮಂದಿಗೆಲ್ಲ ಗಾಬರಿಯಾಯ್ತು. ಔಷಧ ಮತ್ತೆ 500 ಕಟ್ಟಬೇಕು, ಔಷಧ ಮತ್ತೆ ಕಂಡ್ರು ಮಗೋ ಸತೋದ ಮೇಲೆ ಕಂಡ್ರು ಕೈಲೆ ಬಂದಾಗ ಕಣ್ಮುಚ್ಚ ಬ್ಯಾಡಿ ಔಷಧ ಕುಡಿಸೋದನೆ ಮರಿಬ್ಯಾಡಿ ಕೈಲೆ ಬಂದಾಗ ಕಣ್ಮುಚ್ಚ ಬ್ಯಾಡಿ ಔಷಧ ಕುಡಿಸೋದನೆ ಮರಿಬ್ಯಾಡಿ ಕಂಡೋರ ಮತ್ತೇಳೆ ಕಣ್ಣೀರ ಹಾಕ್ಬ್ಯಾಡಿ ಕಂಡೋರ ಮತ್ತೇಳೆ ಕಣ್ಣೀರ ಹಾಕ್ಬ್ಯಾಡಿ ಬದುಕೋರ ಜೀವಂತ ಸುಡಬ್ಯಾಡಿ ಬದುಕೋರ ಜೀವಂತ ಸುಡಬ್ಯಾಡಿ ಓ ನಡಿ ನಮ್ ಹೊಲ ನಡಿ ನಮ್ ಹೊಲ ನಡಿ ನಮ್ ಹೊಲ ನೋಡೋಣು ಬಾರ ಬೆಳೆ ಹೆಂಗೈತೆ ಚೊಕ್ಕ ಬಂಗಾರ ತನಗಿತ ನಾನು ತಾನು ತನಗಿತ ನಾನು ತನಗಿತ ನಾನು ತಾನು ತನಗಿತ ನಾನು ತನಗಿತ ನಾನು ತಾನು ತನಗಿತ ನಾನು ತನಗಿತ ನಾನು ತಾನು ತನಗಿತ ನಾನು ಏಳು ಬೆಳಗಾಯಿತು ಬೆಳಿಚುಕ್ಕೆ ಬಂದಾಯಿತು ಮುಂದಾಗಿ ಎಲ್ಲರೂ ಒಂದಾಗಿ ದುಡಿತದೆ ಮುಂದಾಗಿ ಬೆಳೆಯನು ಬೆಳೆಯೋಣ ಈ ಭೂಮಿಲಿ ತೊಂದರಿತ ನಾನು ತಾನು ತೊಂದರಿತ ನಾನು ತೊಂದರಿತ ನಾನು ತಾನು ತೊಂದರಿತ ನಾನು ತೊಂದರಿತ ನಾನು ತಾನು ತೊಂದರಿತ ನಾನು ತೊಂದರಿತ ನಾನು ತಾನು ತೊಂದರಿತ ನಾನು ಮುಂಜಾನೆ ಬೆಳಕಲ್ಲಿ ರೈತಣ್ಣ ಹೊಲದಲ್ಲಿ ಮುಂಜಾನೆ ಬೆಳಕಲ್ಲಿ ರೈತಣ್ಣ ಹೊಲದಲ್ಲಿ ಬೆವರನ್ನು ಸುರಿಸುತ್ತಾ ಬೆಳೆಯನ್ನು ಬೆಳೆವನು ಬೆವರನ್ನು ಸುರಿಸುತ್ತಾ ಬೆಳೆಯನ್ನು ಬೆಳೆವನು ಬಾಳ್ನ ಕೆಲಸ ಕೈಯುವ ಎಲ್ಲರೂ ಒಂದಾಗಿ ದುಡಿತದಿ ಮುಂದಾಗಿ ಎಲ್ಲರೂ ಒಂದಾಗಿ ದುಡಿತದಿ ಮುಂದಾಗಿ ಬೆಳೆಯನ್ನು ಬೆಳೆಯೋಣ ಈ ಮೌಲ್ಯ ತನ್ನಲಿತ ನಾನು ತಾನು ತನ್ನಲಿತ ನಾನು ತನ್ನಲಿತ ನಾನು ತಾನು ತನ್ನಲಿತ ನಾನು ತನ್ನಲಿತ ನಾನು ತಾನು ತನ್ನಲಿತ ನಾನು ತನ್ನಲಿತ ನಾನು ತಾನು ತನ್ನಲಿತ ನಾನು ರಾಗಿಯ ತೆನೆಗಾಳು ಜೋಳದ ಬೆಳೆಗಾಳು ರಾಗಿಯ ತೆನೆಗಾಳು ಜೋಳದ ಬೆಳೆಗಾಳು ಎಲ್ಲೆಲ್ಲೂ ಬೆಳೆದಿದೆ ಹರುಷದಿ ನೋಡು ಎಲ್ಲೆಲ್ಲೂ ಬೆಳೆದಿದೆ ಹರುಷದಿ ನೋಡು ಬಾಣ್ಣ ಕೊಯ್ಲ ಕೊಯ್ಯುವ ಎಲ್ಲರೂ ಒಂದಾಗಿ ದುಡಿತದೆ ಮುಂದಾಗಿ ಎಲ್ಲರೂ ಒಂದಾಗಿ ದುಡಿತದೆ ಮುಂದಾಗಿ ಬೆಳೆಯನು ಬೆಳೆಯೋಣ ಈ ಮೌಲ್ಯ ತನಗಿತ ನಾನು ತಾನು ತನಗಿತ ನಾನು ತನಗಿತ ನಾನು ತಾನು ತನಗಿತ ನಾನು ತನಗಿತ ನಾನು ತಾನು ತನಗಿತ ನಾನು ತನಗಿತ ನಾನು ತಾನು ತನಗಿತ ನಾನು ಸುಗಿಯ ಕಾಲಕ್ಕೆ ಭತ್ತವ ಅಳೆಯುತ್ತ ಸುಗಿಯ ಕಾಲಕ್ಕೆ ಭತ್ತವ ಅಳೆಯುತ್ತ ರೈತಣ್ಣ ನಾಡಿಗೆ ಅನ್ನವ ಕೊಡುವನು ರೈತಣ್ಣ ನಾಡಿಗೆ ಅನ್ನವ ಕೊಡುವನು ಬಾಣ್ಣ ನುಡಿಯ ಸಾರುವ ದೇಶದ ಬೆನ್ನೆಲುಬು ರೈತಣ್ಣ ಎಂಬುವುದ ದೇಶದ ಬೆನ್ನೆಲುಬು ರೈತಣ್ಣ ಎಂಬುವುದ ಸಾರುವ ತನ್ನಲಿತ ನಾನು ತಾನು ತನ್ನಲಿತ ನಾನು ತನ್ನಲಿತ ನಾನು ತಾನು ತನ್ನಲಿತ ನಾನು ತನ್ನಲಿತ ನಾನು ತಾನು ತನ್ನಲಿತ ನಾನು ತನ್ನಲಿತ ನಾನು ತಾನು ತನ್ನಲಿತ ನಾನು ತನ್ನಲಿತ ನಾನು ತಾನು ತನ್ನಲಿತ ನಾನು ತನ್ನಲಿತ ನಾನು ತಾನು ತನ್ನಲಿತ ನಾನು ತನ್ನಲಿತ ನಾನು ತಾನು ತನ್ನಲಿತ ನಾನು ತನ್ನಲಿತ ನಾನು ತಾನು ತನ್ನಲಿತ ನಾನು ಆನೆ ಮಲೆಯ ಹಾಸಿ ಕೊಂಡವರೇ ಮಾದೇವ ಏನು ಮಲೆಯ ಹೊದ್ದು ಕೊಂಡವರೇ ಮಲೆಯ ಹಾಸಿಕೊಂಡವರೇ ಮಾದೇವ ಜೇನು ಮಲೆಯ ಹೊತ್ತುಕೊಂಡವರೇ ಎಪ್ಪತ್ತೇಳು ಮಲೆಯ ಸುರಳಿ ಸುತ್ತಿನೊಡೆಯ ಎಪ್ಪತ್ತೇಳು ಮಲೆಯ ಸುರಳಿ ಸುತ್ತಿನೊಡೆಯ ಏಳು ಬಾಯಿ ಒಂದೊತ್ತದ ಒಳಗೆ ಯೋಗಿಯಾಗಿ ಮಲಗೌರೆ ಚೆಲ್ಲೀರಿ ಮರೆಯೋಗೆ ಹೂವ ಚೆಲ್ಲೀರಿ ನೋಡಲು ಸಾಲು ಮಠದಲ್ಲಿ ಕುಳಿತವರೇ ಆನೆ ಮಲೆಯ ಓ ಸ್ವಾಮಿ ಆನೆ ಮಲೆಯ ಹಾಕಿಕೊಂಡವರೇ ಮಾದೇವ ಏನು ಮಲೆಯ ಹೊತ್ತುಕೊಂಡವರೇ ಆನೆ ಮಲೆಯ ಹಾಕಿಕೊಂಡವರೇ ಮಾದೇವ ಏನು ಮಲೆಯ ಹೊತ್ತುಕೊಂಡವರೇ ಭಕ್ತಿಗೆ ಒಲಿದವರೇ ಮಲೆಯ ತೋಲಿಕರ ಮನೆ ದೇವರಾಗಿ ಮನದಲ್ಲಿ ನಿಂತವರೇ ಮಲೆಯ ತೋಲಿಕರ ಮನೆ ದೇವರಾಗಿ ಮನದಲ್ಲಿ ನಿಂತವರೇ ಕಂಪನು ತಮ್ಮ ಪರುಸೆಗೆ ಚೆಲ್ಲವರೇ ಕಂಪಿಗೆ ಹೂವ ಕಂಪನು ತಮ್ಮ ಪರುಸೆಗೆ ಚೆಲ್ಲವರೇ ಬೆಟ್ಟಕ್ಕೆ ಬರುವ ಪರುಸೆಗೆ ಸ್ವಾಮಿ ಮತ್ತಷ್ಟು ಭಾಗ್ಯ ಕೊಡುತ್ತಾರೆ ಆನೆ ಮಲೆಯ ಓ ಸ್ವಾಮಿ ಆನೆ ಮಲೆಯ ಹಾಕಿಕೊಂಡವರೇ ಮಾದೇವ ಏನು ಮಲೆಯ ಹೊತ್ತುಕೊಂಡವರೇ ಮಲೆಯ ಹಾಕಿಕೊಂಡವರೇ ಮಾದೇವ ಏನು ಮಲೆಯ ಹೊತ್ತುಕೊಂಡವರೇ ಎಪ್ಪತ್ತೇಳು ಮಲೆಯ ಸುರಳಿ ಸುತ್ತಿನೊಡೆಯ ಎಪ್ಪತ್ತೇಳು ಮಲೆಯ ಸುರಳಿ ಸುತ್ತಿನೊಡೆಯ ಏಳು ಬಾರಿ ಒಂದುತ್ತದ ಒಳಗೆ ಯೋಗಿಯಾಗಿ ಮಲಗೌರೆ ಹೂವ ಚೆಲ್ಲಿ ಮಲೆಯೋಗೆ ಹೂವ ಚೆಲ್ಲಿ ಅಮ್ಮ ನಮ್ಮನೆಗಿಂದ ಅತ್ತೆಯ ಮನೆಗೋಗೆ ಮುತ್ತಂತೆ ಬಾಳು ನನ್ನ ತಂಗಿ ಮುತ್ತಿನುಂಗುರದ ಮಣಿಯಾಗಿ ಮುತ್ತಿನುಂಗುರದ ಮಣಿಯಾಗಿ ಅಮ್ಮ ನಮ್ಮನೆಗಿಂದ ಅತ್ತೆಯ ಮನೆಗೋಗೆ ಮುತ್ತಂತೆ ಬಾಳು ನನ್ನ ತಂಗಿ ಮುತ್ತಿನುಂಗುರದ ಮಣಿಯಾಗಿ ನುಂಗುರದ ಮಣಿಯಾಗಿ ಮರಿಬೇಡ ತವರೂರು ವರ್ಜಕ್ಕೆ ಒಮ್ಮೆ ತೇರೋ ಮರಿಬೇಡ ತವರೂರು ವರ್ಜಕ್ಕೆ ಒಮ್ಮೆ ತೇರು ಕಷ್ಟ